ಅದರ ಒಂದು ವಸ್ತು, ಅದಕ್ಕೆ ಫಾರ್ಮ್ ಇದ್ದಾಗ ಕಾಣುತ್ತೆ. ವೆನ್ ಇಟ್ ಬಿಕಮ್ಸ್ ಎನರ್ಜಿ, ಶಕ್ತಿ ಆದಾಗ ಅದು ಎಲ್ಲ ಕಡೆ ವ್ಯಾಪಿಸಿಬಿಡುತ್ತೆ. ಅದು ಯು ಕೆನಾಟ್ ಪರ್ಸೀವ್ ಇಟ್, ನೀನು ಅದನ್ನು ನೋಡಬೇಕು. ಹಾಗೆ ಭಗವಂತ ಶಕ್ತಿ ರೂಪನಾಗಿ, ವ್ಯಕ್ತಿ ರೂಪನಾಗಿ ಅಲ್ಲ, ಎಲ್ಲಿಯೂ ಅಭಿವ್ಯಕ್ತಿ ಇಲ್ಲದೆ ಶಕ್ತಿಯಾಗಿ ಇಡೀ ಪ್ರಪಂಚದಲ್ಲಿ ತುಂಬಿದ್ದಾನೆ. ಅವನ ಶಕ್ತಿಯೇ ನೀನೀಗ ಪ್ರಶ್ನೆ ಹಾಕಿದ್ದು ಅವನಿಂದ, ನನಗೆ ಉತ್ತರ ಕೊಡ್ತಾ ಇರೋದು ಅವನ ಶಕ್ತಿ, ಕೊಟ್ಟ ಶಕ್ತಿ. ನೀನಲ್ಲಿ ಪ್ರಶ್ನೆ ಮಾಡೋ ಶಕ್ತಿ ಕೊಟ್ಟ ಮಾವ, ನನಗೆ ಉತ್ತರ ಕೊಡೋ ಶಕ್ತಿ ಕೊಟ್ಟ ಮಾವ. ನಾವು ನಡೀತಾ ಇರೋದು ಅವನಿಂದ, ಕೂಡೋದವನಿಂದ, ತಿನ್ನೋದವನಿಂದ, ತಿನ್ನೋದು ಕಡಗೋದವನಿಂದ, ಕೇಳೋದವನಿಂದ, ನೋಡೋದವನಿಂದ, ಮಾಡೋದವನಿಂದ, ಎಲ್ಲ ಶಕ್ತಿ ಒಳಗಿನಿಂದ ಅವನ ಕೂತು ಕಾಣುವುದೇ ಇಲ್ಲ. ಮುಂದೆ ಹಾಗೆ ಎಲ್ಲ ಕಡೆ ತುಂಬಿದ್ದಾನಪ್ಪ. ಅದರಿಂದ ಕಾಣದೇ ಇರುವುದೇ ಕಾಣುವುದು ನಡೆಯುವುದು ಅಂತ ಬೀಜ ತಿಳಿದಿದೆ. ಈಗ ಅರ್ಥ ಆಯ್ತು. ಸಯೇಶೋ ಅಡಿಮ ಇದು ತಾತ್ಮೀವಿಧ ಸರ್ವ ಸತ್ಯ ಪ್ರಾತ್ಮ ತತ್ವಮತಿ ಶ್ವೇತ ಕೇತೋ ಇದೆ ಪುನಃ ಆರನೇ ಮನೆ ನನಗೆ ಸಯೇಶು ಅಡಿಮ. ಇದು ಅಡಿಮೆಗಿಂತ ಕಣ್ಣೇ ಕಾಣದಷ್ಟು ಸೂಕ್ಷ್ಮ. ಉಪ್ಪು ಏನು ಆಗ್ಲಿಲ್ಲ, ಉಪ್ಪಿನ ಸೂಕ್ಷ್ಮಾತಿ ಸೂಕ್ಷ್ಮ ಕಣಗಳು ಅದು ಹರಳಿದ್ದಂದು ಬಿಡಿ ಬಿಡಿಯಾಗಿ ಅದು ಸೂಕ್ಷ್ಮಾತಿ ಸೂಕ್ಷ್ಮ ಕಣಗಳು ನೀರಿನಲ್ಲಿ ಎಲ್ಲ ಬೆರೆ ತುಂಬಿತು. ಹೇಗೆ ಅಂದರೆ ಈಗ ಪ್ರಳಯ ಕಾಲದಲ್ಲಿ ಭೂಮಿ ಹೀಗೆ ಆಗುತ್ತೆ. ಭೂಮಿ ದೊಡ್ಡ ಗ್ಲೋಬು, ಆ ದೊಡ್ಡ ಗ್ಲೋಬು ಏನಾಗುತ್ತೆ, ಪಳೆಯ ಕಾಲದಲ್ಲಿ ಸಿಡಿದು ಸಿಡಿದು ಸಿಡಿದು ಸಿಡಿದು ಪರಮಾಣುವಾಗಿ ಇಡೀ ವಾತಾವರಣ ತುಂಬಿಬಿಡುತ್ತೆ. ಅದು ಏನು ಕಾಣುವುದಿಲ್ಲ. ಅದು ಇಡೀ ಭೂಮಿಯಲ್ಲಿ ಎಷ್ಟು ಪರಮಾಣು ಬಿಡುತ್ತೆ ಅಷ್ಟು ವಾತಾವರಣದಲ್ಲಿ ಇದ್ದು ಅದು ಏನು ಕಾಣುವುದು. ಯಾಕೆಂದ್ರೆ ಸೂಕ್ಷ್ಮ ಕಣ ಅದೇ ಅವ್ಯಕ್ತವಾಗಿ ಪರಮಾಣುವಾಗಿ ವಾತಾವರಣ ತುಂಬಿದೆ. ಮತ್ತೆ ಕೂಡ ಪರಮಾಣುಗಳು ಅಂತಂದ್ರೆ ಒಂದೊಂದೇ ಒಟ್ಟಾದ ಮುದ್ದೆ ಆಯಿತು, ಮೊನ್ನೆ ಮುದ್ದೆ ಆಯಿತು, ಗಟ್ಟಿ ಆಯಿತು, ಗ್ಲೋಬ್ ಆಯಿತು, ಲಕ್ಷ ಲಕ್ಷ ಕೋಟಿ ಕೋಟಿ ಜನರಿಗೆ ಮನೆ ಕಟ್ಟಿದ್ರೆ ಯಾವಾಗಿ ನಡೆದಾಡುವುದಕ್ಕೆ ಅಷ್ಟೂ ಪ್ರಮಾಣಗಳು ಪಳೆಯ ಕಾಲದಲ್ಲಿದ್ದು ಒಂದಕ್ಕೊಂದು ಹೊಂದಿಕೊಂಡಿದೆ, ಬೇರೆ ಬೇರೆ ಆಗಿತ್ತು. ಅದರಿಂದ ಏನು ಇಲ್ಲದೆ ಇರುವುದಂದ್ರೆ ಕಾಣದೇ ಇರುವುದು ಅಷ್ಟೇ. ಎಲ್ಲವೂ ಇರ್ತದೆ ಪ್ರಳಯ ಕಾಲದಲ್ಲಿ, ಎಲ್ಲವೂ ಇರೋದಂದ್ರೆ ಕಾಣಿಸಿಕೊಳ್ಳುವುದಷ್ಟು. ಅದರಿಂದ ಸತ್ತ ಸತ್ತ ಮುಂದಕ್ಕೆ ಸಂಸ್ಕೃತಿ ಅರ್ಥ ಇರುವುದು ಇಲ್ಲದೆ ಇರುವುದು ಅಂತ ಕಾಣಿಸಿಕೊಳ್ಳುವುದು ಕಾಣಿಸಿಕೊಳ್ಳದೆ ಎಲ್ಲವೂ ಇರುತ್ತೆ, ಕಾಣಿಸಿಕೊಳ್ಳೋದಿಲ್ಲ. ಸೂಕ್ಷ್ಮಾವಸ್ಥೆಯಲ್ಲಿ ಕಾಣಿಸಿಕೊಳ್ಳೋದಿಲ್ಲ, ನಮ್ಮ ಕಣ್ಣಿಗೆ ಕಾಣಿಸ್ತದೆ. ಕಣ್ಣಿಗೆ ಕಾಣಿಸುವುದು ಬಹಳ ಯಾವುದೋ ಒಂದು ಪ್ರಮಾಣದ ಫ್ರೀಕ್ವೆನ್ಸಿಯಲ್ಲಿ ಅದಕ್ಕಿಂತ ಹೆಚ್ಚಾದರೂ ಅದು ಕಣ್ಣಿಗೆ ಕಾಣೋಲ್ಲ, ಅದಕ್ಕಿಂತ ಕಮ್ಮಿ ಆದರೂ ಕಾಣೋಲ್ಲ. ರೂಪ ಹಾಗೆ ಶಬ್ದ ಅದೊಂದು ಮಿತಿ ಇದೆ, ಅದಕ್ಕಿಂತ ದೊಡ್ಡ ಶಬ್ದ ಕಾಣುವುದಕ್ಕಿಂತ ಸಣ್ಣ ಶಬ್ದ ಕಾಣಿಸ್ತದೆ. ಹಾಗೆ ಆಕಾಶದಲ್ಲಿ ನಮ್ಮ ಕಣ್ಣಿಂದ ಇರತಕ್ಕಂತಹ ಸಾವಿರಾರು ಜೀವಾಣುಗಳು, ಸೂಕ್ಷ್ಮ ಶರೀರದಿಂದ ಲಕ್ಷಾಂತರ ಜೀವಾಣುಗಳು ನಮ್ಮ ಕಣ್ಣಿಂದ ಓಡಾಡಿದಾಗ ನಾವು ಹಾಯ್ತಾ ಇರ್ತೇವೆ. ಅದು ಕಾಣುತ್ತೆ ನಮ್ಮದೇ ದೇಹದಲ್ಲಿ ನಮ್ಮ ಎನರ್ಜಿ ಏನು ಆ ಪ್ರಭಾವಳಿಯಾಗಿ ಸುತ್ತ ತುಂಬಿರುತ್ತೆ, ಅದು ನಮ್ಗೆ ಕಾಣೋಲ್ಲ. ಎಷ್ಟು ಸಂಗತಿ ಕಾಣೋಲ್ಲ, ಕಾಣದೇ ಇರುವುದೇ ಹೆಚ್ಚಿರುವುದು. ಅದರಿಂದ ಯಾಕೆ ಕಾಣೋದಿಲ್ಲ ಅಂದ್ರೆ ಕಾಣೋ ನಿನಗೆ ಏನ್ ಕಾಣುತ್ತೆ, ಮಧ್ಯ ನಿಲ್ಸಿ ನನಗೆ ನಿನಗೆ ಏನು ನೋಡೋ ಶಕ್ತಿ ಇಲ್ಲ, ಯಾಕೆ ಕಾಣೋದಿಲ್ಲ ಅಂತ ಕಾಣದೇ ಇರುವ ಪ್ರಪಂಚವೇ ಹೆಚ್ಚಿರುವುದು. ಕಾಣುವುದು ಸ್ವಲ್ಪ ಒಂದ್ ನಿಮಿಷ ಕಟ್ಟರೆ ತೊಂಬತ್ತೊಂಬತ್ತು ನಿಮಿಷ ಕಾಣದ ಪ್ರಪಂಚ. ಕಾಣದ ಪ್ರಪಂಚದ ಕಾರ್ಯಭಾರದಿಂದ ನೀನು ಬದುಕ್ತಾ ಇದ್ದಿ, ಯಾಕೆ ಕಾಣೋದಿಲ್ಲ ಅಂತ ಹೇಳ ಏನ್ ಕಾಣುತ್ತೆ ಭಗವಂತ ಬಿಡು ಹಣೆ ಬಹಳ ಉಪ್ಪು ಕಾಣಲಿಲ್ಲ ಹೀಗೆ. ಅದರಿಂದ ಸಹೇಶವಾಣಿ ಮಾ ಅವನು ಅತ್ಯಂತ ಸೂಕ್ಷ್ಮವಾದಂತಹ ರೂಪದಿಂದ ಎಲ್ಲ ಕಡೆ ತುಂಬಿದ್ದಾನೆ. ರೂಪರಹಿತನಾಗಿ ಅಲ್ಲ, ಉಪ್ಪು ಹೇಗೆ ಸೂಕ್ಷ್ಮ ಕರವಾಗಿದೆ ಅಂತ ತುಂಬಿದೆ. ಅನಂತ ಅನಂತ ರೂಪಗಳಿಂದ ಪ್ರಪಂಚದಲ್ಲಿ ತುಂಬಿದ್ದಾನೆ ಭಗವಂತ. ಎಲ್ಲ ಆಕಾಶದಾಗಲ್ಲ, ಆಕಾಶ ಎಲ್ಲ ಕಡೆ ಇರೋದ್ರಿಂದ ಇಟ್ ಹ್ಯಾಸ್ ನೋ ಫಾರ್ಮ್. ಇದಾಗಲ್ಲ, ನೀರಿನ ಒಂದೊಂದು ಕಣದ ಒಳಗೂ ಒಂದೊಂದು ರೂಪದಿಂದ ಇದ್ದ, ಈ ದೇಹದ ಒಳಗೆ ಒಂದೊಂದು ಕಣದ ಒಳಗೂ ದೇಹದ ಒಂದೊಂದು ರೂಪದಿಂದ ಇದ್ದಾನೆ, ಒಂದೊಂದು ನಾಡಿಯಲ್ಲಿ ಒಂದೊಂದು ರೂಪದಿಂದ ಇದ್ದಾನೆ. 72,000 ನಾಡಿಗಳಲ್ಲಿ 72,000 ರೂಪದಿಂದ ಇದ್ದಾನೆ, 360 ಅಸ್ಥಿಗಳಲ್ಲಿ 360 ರೂಪದಿಂದ ಇದ್ದಾನೆ, 360 ಮಜ್ಜೆಗಳಲ್ಲಿ 360 ರೂಪದಿಂದ ಇದ್ದಾನೆ, 360 ಸಂಧಿಗಳಲ್ಲಿ 360 ರೂಪದಿಂದ ಇದ್ದಾನೆ, ಏಕಾದಶಿ ಇಂದ್ರಿಯಗಳಲ್ಲಿ ಏಕಾದಶಿ ರೂಪದಿಂದ ಇದ್ದಾನೆ, ಪಂಚಕೋಶಗಳಲ್ಲಿ ಪಂಚರೂಪದಿಂದ ಇದ್ದಾನೆ, ಪಂಚ ಜನೇಂದ್ರಿಯದಲ್ಲಿ ಪಂಚರೂಪ, ಪಂಚಕರ್ಮೇಂದ್ರಿಯಲ್ಲಿ ಪಂಚರೂಪ, ಪಂಚವಿಧ ಪ್ರಾಣದಲ್ಲಿ ಪಂಚರೂಪ, ಪಂಚವಿಧ ಹಂತಕ್ಕದಲ್ಲಿ ಪಂಚರೂಪ, ಪಂಚವಿಧ ಓಂಕಾರ ಪಂಚರೂಪ, ಈಗ ಪಂಚ ಪಂಚಾತ್ಮಕನಾಗಿ ಪ್ರಪಂಚದಲ್ಲೆಲ್ಲ ತುಂಬಿದ್ದಾನೆ. ಭಗವಂತ ಸೂಕ್ಷ್ಮವಾಗಿ ನಮ್ಮ ದೇಹದ ಒಳಗೆ ಆಯ್ತು, ಆತ್ಮದ ಒಳಗೆ ಅನಂತರಿ ಆಗಿದೆ, ಎದುರುಗಡೆ ಪ್ರತಿಬೇಕು ಆಗಿ ತುಂಬಿದ್ದಾರೆ. ದೇಹದೊಳಗೆ ಇರತಕ್ಕಂತಹ ತತ್ವಾಭಿಮಾನಿ ದೇವತೆಗಳ ಒಳಗೆಲ್ಲ ಆಂತರ್ಯಬೇಕು, ಎಷ್ಟು ಕೊಡುವುದು ದೇಹದೊಳಗೆ. ಹೀಗೆ ಇಡೀ ವಿಶ್ವದಲ್ಲಿ ಅನಂತಾನಂತ ಸೂಕ್ಷ್ಮಾತಿ ಸೂಕ್ಷ್ಮ ರೂಪಗಳಿಂದ ತುಂಬಿರುವ ಭಗವಂತನನ್ನ ನೀನೇನ್ ನೋಡಬಲ್ಲೆ, ನೀನು ಅವನ ಶಕ್ತಿಯನ್ನು, ಅವನು ಇಲ್ಲಿ ಶಕ್ತಿ ರೂಪನಾಗಿ ಒಬ್ಬೊಬ್ಬರತ್ರ ಒಂದು ಶಕ್ತಿ ಕೊಟ್ಟಿದ್ದಾನ. ಯಾರಲ್ಲಿಯೂ ಮೂರು ಬಂದವರು ಯಾವ ಶಕ್ತಿ ಇದೆ, ಅವನು ಯಾವ ಶಕ್ತಿಯನ್ನೇ ಅಭಿವ್ಯಕ್ತಗೊಳಿಸಿದ ಆ ಶಕ್ತಿ ರೂಪನಾಗಿ ಅಲ್ಲಿ ಭಗವಂತ ಇದ್ದಾನೆ. ಅನ್ಯದವರಲ್ಲಿ ಬಲರೂಪನಾಗಿದೆ. ಆನೆಯ ಆನೆಯ ಬಲ ಕೆಲವರಲ್ಲಿ ಜ್ಞಾನರೂಪನಾಗಿ, ಕೆಲವರಲ್ಲಿ ಧನರೂಪನಾಗಿ, ವಿಚಿತ್ರ ಲೋಕ ವಿಲಕ್ಷಣವಾದ ಸಂಪತ್ತು ಕೊಟ್ಟ ಅವನು ಸಂಪತ್ತಿನ ಸಂಪತ್ಪ್ರದನಾಗಿ ಅಲ್ಲಿ ಕೂತ. ಕೆಲವರಿಗೆ ಜ್ಞಾನಪ್ರದನ ಕೊಟ್ಬಿಟ್ಟ, ಅಸಾಧಾರಣವಾದ ಜ್ಞಾನ ಶಕ್ತಿ. ಕೆಲವರಿಗೆ ಅಜ್ಞಾನಪ್ರದನ ಕೊಟ್ಬಿಟ್ಟ, ತಲೆಗಳು ಬೈಗೊಂಡು ಏನು ಮಾಡಬಾರದು, ಅದೊಂದು ಪ್ರಭುತ್ವ ತರದೆ ಕೊಡುಗೆ, ತಲೆಗಳು ಏನು ಹೋಗುದಿಲ್ಲ, ಅಹಂಕಾರ ಬಿಟ್ಟಿದೆ ಏನು ಇರುವುದಿಲ್ಲ ತಲೆಗಳಿಗೆ. ಅಂತ ಅದು ಮಾಡ್ತಾರೆ, ಜ್ಞಾನ ಕೊಡ್ತಾರೆ, ಅಜ್ಞಾನ ಕೊಡ್ತಾರೆ, ಸಂಪತ್ತು ಕೊಡ್ತಾರೆ, ಬಡತನ ಕೊಡ್ತಾರೆ, ಎಲ್ಲವನ್ನೂ ಕೊಡುವುದು ದ್ವೇಷದಿಂದ ಅನುಗ್ರಹ. ಅದು ಒಂದು ಅನುಗ್ರಹ, ಬಡತನ ಕೊಡೋದ್ರಲ್ಲೇ ಒಂದು ಅನುಗ್ರಹ, ಅಜ್ಞಾನ ಕೊಡೋದ್ರಲ್ಲೂ ಒಂದು ಅನುಗ್ರಹ, ದುಃಖ ಕೊಡೋದ್ರಲ್ಲೂ ಒಂದು ಅನುಗ್ರಹ, ಕೆಲವರು ಸುಖರೂಪರಾಗಿರ್ತಾರೆ, ಕೆಲವರು ಬಲ. ಹೀಗೆ ಅವನ ಶಕ್ತಿಯ ಅಭಿವ್ಯಕ್ತಿಯನ್ನು ಕೂಡ ಪ್ರಪಂಚದಲ್ಲಿ ಅವನಿಲ್ಲದೇ ಯಾವುದರ ಏನೂ ಇಲ್ಲ. ಯಾವ ಶಕ್ತಿ ಇಲ್ಲ, ನಲುಗಾಡುವ ಶಕ್ತಿ ಇಲ್ಲ, ಮುಂದೆ ದಾರಿ ನಲುಗಾಡುವ ಶಕ್ತಿ ಇಲ್ಲ. ದೃಢವಾದ ಜನತೆ ಸಮಸ್ತ ವಸ್ತುಗಳಿಗೂ ಶಕ್ತಿ ಪ್ರದಾನ ಕೂತಿದ್ದಾನಲ್ಲ ಅವನು ತನ್ನ ಸತ್ಯ ನಿಜವಾಗಿ ಎಲ್ಲ ಕಡೆ ಇರುವ ಗುಣಪೂರ್ಣವಾದ ವಸ್ತು ಅದು. ಅದೇ ಎಲ್ಲದರವರಿಗೆ ಅಂತರ್ಯಾಮಿಯಾಗಿ ಎಲ್ಲರವರಿಗೂ ಆತ್ಮ ಅತತ್ತಮ ಶಿಷ್ಯ. ನೀನಲ್ಲ, ನೀನು ಜಗತ್ತನ್ನು ನಿಯಂತ್ರಿಸುವ ಜಗತ್ತಿಗೆಲ್ಲ ಶಕ್ತಿ ಕೊಟ್ಟವನಲ್ಲ. ನಿನಗೆ ಪಾತ್ರೆಯಲ್ಲಿರುವ ಉಪ್ಪು ಎಲ್ಲಿ ಹೊರಗೆ ತಿಳ್ಕೊಳ್ಳುವ ಶಕ್ತಿ ಇಲ್ಲ. ನೀನಿಗೆ ಜಗತ್ತಿಗೆಲ್ಲ ಶಕ್ತಿ ಕೊಡುವ, ಅದರಿಂದ ಅಹಂಕಾರ ಪಡಬೇಡ. ಭಗವಂತನ ಹಿರಿಮೆಯನ್ನು ಅರ್ಥ ಮಾಡಿಕೊಂಡು ತಲೆಬಾರು, ಯಾಕೆಂದ್ರೆ ಎಲ್ಲ ಕಡೆ ಇರುವುದು ಭಗವಂತನ ರೂಪ. ಪ್ರತಿ ಕ್ಷಣದಲ್ಲಿ ಪ್ರತಿ ಕಣದಲ್ಲಿ ಭಗವಂತ ಕೊಟ್ಟಿದ್ದಾನೆ ಅಂದಾಗ ಎಲ್ಲರ ಮುಂದೆಯೂ ನಾವು ಕೊಡಬೇಕು. ಇದೇ ಇದ್ರೆ ನಮ್ಮ ಎದುರಿರುವ ಭಗವಂತನಿಗೆ ಅಪಚಾರ ಮಾಡಬೇಕು. ಹೀಗಿದೆ ಪರಿಸ್ಥಿತಿ, ನಮ್ಮ ಅಹಂಕಾರ ಪಡಬೇಕು. ಇಷ್ಟು ಹೇಳಿದ ಮೇಲೆ ಏನಂತಾನೆ ಗೊತ್ತಾ, ಭಗವಾನ ವಿಜ್ಞಾಪಿಸಿ ಪೂರ ಕಣ್ಣಿನ ಸಾಧನೆ ನನಗೆ ಅಂತಾನೆ. ಇದು ಸ್ವಲ್ಪ ನನಗೆ ವಿವರವಾಗಿ ಹೇಳಬೇಕು ಅಂದ್ರೆ ಮುಂದೆ ವಿವರವಾಗಿ ಹೇಳ್ಬೇಕಾದ ಏನು ಗೊತ್ತಾ, ಈಗ ಹಾಗಾದ್ರೆ ಇದು ತಿಳಿದಿಲ್ಲ ಅಂತ ಭಗವಂತನನ್ನು ಕಾಣುವ ಸಾಧ್ಯ ಇಲ್ಲ, ತಿಳಿಯುವ ಸಾಧ್ಯ ಇಲ್ಲ. ಅಂತ ಭಗವಂತನ ತಿಳ್ಕೊಂಡು ಮೋಕ್ಷಕ್ಕೆ ತಮೇವಂ ವಿದ್ವಾನ ಮೃತ ಹೇಮೋ ದಿನ ನೆಪ್ಪಂಥ ಐನಾಯ ವಿದ್ಯೆ, ತಮೇವಂ ವಿಧಿತ್ವಾದಿ ಮೃತಿಮೇತಿ ನಾ ನೆಪ್ಪಂಥ ವಿದ್ಯೆ ಐನಾಯ ವಿದ್ಯೆಯ ಅಮೃತಮಂತದೆ. ಎಲ್ಲ ಕಡೆ ಜ್ಞಾನದಿಂದ ಭಗವಂತನ ತಿಳಿದುಕೊಂಡು ನೀವು ತಿಳಿಲಿಕ್ಕೆ ಆಗುದಿಲ್ಲ ಅಂತ ಇದ್ದಾರೆ, ನಿಮ್ಗೆ ಬರೀ ಶಕ್ತಿ ಉಳಿದಿದೆ ಅಂತ ತಿಳಿಯುವುದು. ಅಂತಹ ಭಗವಂತನನ್ನು ನಾವಾಗಿ ಕಾಣಲಾರೆಂದು ಆ ಭಗವಂತನನ್ನು ಕಾಣುವುದಕ್ಕೆ ಏನು ಉಪಾಯ? ಈಗ ಪ್ರಶ್ನೆ, ಭಗವಂತನನ್ನು ಕಾಣುವ ಹೇಗೆ? ಅದಕ್ಕೆ ಭಗವಂತನನ್ನು ಕಾಣಬೇಕಾಗಿದ್ದರೆ ಭಗವಂತನನ್ನು ಕಂಡವರ ಬೇಕಾಗ್ತದೆ. ಮುಂದಿನ ವಿಷಯ ನಾನೇ ನೋಡ್ತೇನೆ ಅಂದ್ರೆ ಆಗಲಿ, ನಿನ್ನ ಅಹಂಕಾರಕ್ಕೆ ದೇವರು ಕಾಣಿಸಿಕೊಂಡಿದೆ, ನಿನ್ನ ಅಹಂಕಾರ ನೀನೇ ಮುಳುಗಿ ಹಾಳಾಗುತ್ತೆ. ಆದರೆ ಅಹಂಕಾರ ಕಳಚಿಕೊಂಡು ನಿನಗೆ ಹೆಚ್ಚು ಗೊತ್ತಿದ್ದವರ ಬೆಲೆ ಬಂತು. ತದ್ವಿದ್ಯುತ್ ಪ್ರಣಿಪಾದೇನ ಪರಿಪ್ರಶ್ನೆಯನ್ನು ಸೇವೆಯ ಅಕೃಷ್ಣ ಹೇಳಿದ. ಯಾರು ಜ್ಞಾನ ಶಾಸ್ತ್ರ ಬಂದವರು ಇದ್ದಾರೆ, ಜ್ಞಾನಿಗಳಿದ್ದಾರೆ, ಅವ್ರ ಕಾರ್ಯ ಅಂತಬೇಡ. ಪರಿಪ್ರಶ್ನೆನ ಅವ್ರ ಬೆನ್ನ ಹಚ್ಚಿ ಪ್ರಶ್ನೆ ಹಾಕು, ಅವ್ರು ಸಿಟ್ಟು ಬಂದ್ರು ಪ್ರಶ್ನೆ ಹಾಕು. ಏನ್ ಪ್ರಶ್ನೆಗಳ ಸಂತಾನ ಬೈದು ಬರ್ತಿದ್ದ ಪ್ರಶ್ನೆ ಅವ್ರು ಉತ್ತರ ಕೊಡದೇ ಸೇವೆ ಮಾಡುವುದು ಅಂತ ಅವ್ರನ್ನ ವಧಿಸಿ ಸತ್ಯವನ್ನು ತಿಳಿದು ಬೇರೆ ದಾರಿ ಇಲ್ಲ. ನೀನೇ ನಾನೇ ತಿಳ್ಕೊಳ್ತೇನೆ ಅಹಂಕಾರ ಏನು ತಿಳಿದು. ತದ್ವಿಧಿ ಪ್ರಣಿಪಾದೆಯಿಂದ ಪರಿಪ್ರಶ್ನೆಯಿಂದ ಸೇವೆಯ ಸೇವೆ ಮಾಡು, ಕಲಿಗಟ್ಟಗಳು ಪ್ರಶ್ನೆ ಹಾಕು, ಪರಿಪರಿಯಾಗಿ ಪ್ರಶ್ನೆ ಹಾಕು. ಇದು ಯಾವ ತೊಂದರೆಯೂ ಪತ್ರ ಇಷ್ಟೆಲ್ಲ ಉತ್ತರ ಕೊಡುತ್ತಾರೆ. ಎರಡು ಹಂತಗಳಿಗೆ ಕಟ್ಟೆ ಹೇಳ್ತಾರೆ, ಕೇಳೋದ್ರೆ ಬಿಡಬೇಡ, ಬೆನ್ನ ತಪ್ಪು ಬಿಡಬೇಡ, ಅವ್ರು ಸಿಟ್ಟಿಗೆ ಅದ್ರು ಬಿಡಬೇಡ. ಅದು ಕಾಲಿಗೆ ಹೊತ್ತರೆ ಆ ಕಾಲಿಗೆ ತಿಳ್ಕೊಂಡ್ರೆ ಗಿಟ್ಟಿಸ್ಕೊಂಡು ಅವ್ರು ಸಿಟ್ಟಿನಿಂದ ಬಂದು ಬಿಡಬಾರ್ದು. ಒತ್ತರೆ ಗಟ್ಟಿಸ್ಕೊ, ಆ ಮೊದಲು ಆ ಪಾತ್ರ ತೊಳಿತಾರೆ, ಪಾದ ತೊಳಿ ನಮ್ಗೆ ಹೇಳ್ಬಿಟ್ಟು ಅಂತ ಹೇಳು. ಅವ್ರಿಗೆ ಎಲ್ಲೇ ತರದ ಅಯ್ಯೋ ಪಾಪ ಅಂತ ಕಾಣಬೇಕು. ನಿಜವಾಗಿ ತಿಳ್ಕೊಳ್ಳುವ ಜಿಜ್ಞಾಸೆ ಇದೆ ಅಂತ ಅನ್ಕೊಂಡು ಬರ್ತದೆ. ಯಾಕೆಂದ್ರೆ ಮನಃಪೂರ್ವಕವಾಗಿ ಕೊಟ್ಟರೆ ಮಾತ್ರ ವಿದ್ಯೆ ತಿಳಿಸುತ್ತೆ. ಮನಃಪೂರ್ವಕವಲ್ಲದೆ ದುಡ್ಡಿಗೋಸ್ಕರ, ದಾಕ್ಷಿಣ್ಯಕ್ಕೋಸ್ಕರ, ಒತ್ತಡಕ್ಕೋಸ್ಕರ ಕೊಟ್ಟ ವಿದ್ಯೆ ಕಲಿಸುವುದಿಲ್ಲ. ಗುರು ಹೇಳಿದ ಸಮಿಸುವುದಿಲ್ಲ, ಮನಃಪೂರ್ವಕವಾಗಿ ಕೊಡಬೇಕು. ಇವನಿಗೆ ವಿದ್ಯೆ ಕಲಿಸಲಿ ಭಗವಂತ ಅಂತ ಅವನು ಪ್ರಾರ್ಥನೆ ಮಾಡಿಕೊಡ್ಬೇಕು. ಹಾಗೆ ಕೊಡ್ಬೇಕಾಗಿದ್ರೆ ಮೊದಲು ಅವನು ಒಲಿಸಿಕೊಳ್ಬೇಕು. ನಮ್ಮ ಅಹಂಕಾರದಿಂದ ಅವ್ರು ಒಲಿಯೋದಿಲ್ಲ, ನಾವು ಬಗ್ಗಬೇಕು, ಬಗ್ಗಬೇಕು. ಬಗ್ಗಿ ಕುಗ್ಗಿ ತಗ್ಗಿ ನಡೆದಾಗ ದೊಡ್ಡವರಿಗೆ ಪಾಪ ಅಂತ ಜ್ಞಾನಿಗಳಿಂದ ಭಗವಂತನನ್ನು ತಿಳಿಯಬೇಕು. ಅದು ಒಂದೇ ದಾರಿ, ಬೇರೆ ಏನೂ ಇಲ್ಲ ಅಂತ ಅನ್ನೋದನ್ನು ಅವನಿಗೆ ತಿಳ್ಕೊ. ಈಗ ಅವರು ಈ ಪ್ರಶ್ನೆ ಉತ್ತರ ಇದೆ. ಪ್ರಶ್ನೆ ಅಂದ್ರೆ ಭಗವಂತ ಕೊಡುವ ವಿಧಾನ ಹೇಗೆ? ಅವ್ನು ತಿಳಿಯಲಿಕ್ಕೆ ಆಗುದಿಲ್ಲ ಅಂದ್ರೆ ಉಪ್ಪಿನ ಹಾಗೆ, ನೀರನ್ನ ಹಾಕಿದ್ರೆ ಉಪ್ಪಿನ ಹಾಗೆ, ಅವ್ನು ಕಾಣೋದೇ ಇಲ್ಲ. ಮತ್ತೆ ಯಾಕೆ ತಿಳ್ಕೊಳ್ಬೇಕು? ಅದಕ್ಕೆ ಬಹಳ ಸುಂದರವಾದಂತಹ ಮತ್ತೊಂದು ಕಥೆಯನ್ನ ದೃಷ್ಟಾಂತ ರೂಪವಾಗಿ ಹೇಳ್ತಾರೆ. ಉತ್ತಾರ ತಥಾ ಸೋಮೇತಿ ಹೋವಾಚ, ಇನ್ನೂ ವಿವರವಾಗಿ ಹೇಳ್ಬೇಕಲ್ವಾ? ಆಯ್ತಪ್ಪ, ನಿನಗೆ ಪೂರ್ತಿ ಅರ್ಥ ಆಯಿತು ಅಂತ ಹೇಳುವವರೆಗೆ ವಿವರಿಸುವುದು ನನ್ನ ಕರ್ತವ್ಯ ಮಾಡ್ತೀನಿ. ಮತ್ತೆ ಏಳನೇ ದೃಷ್ಟಾಂತ ಏನ್ ಹೇಳ್ತಾನೆ? ಏಳನೇ ದೃಷ್ಟಾಂತ, ಯಥಾಸಮ್ಯ ಪುರುಷಂ ಗಂಧಾರೇ ಭೂ ಗ್ರಂಥಾಕ್ಷಂ ಆದೀಯತ ಮತಿ ಜನೇ ವಿಸರಣೆ. ಅಪ್ಪ ಈಗ ಒಂದು ಪ್ರಸಂಗ ಇಟ್ಟು ಗಂಧಾರ ದೇಶ ನೋಡಿ, ವೇದ ಕಾಲದಲ್ಲಿ ಗಂಧಾರ ದೇಶಕ್ಕೆ ಬಹಳ ಮಹತ್ವ ಕೊಡುತ್ತೆ. ಇವತ್ತೇನಾಗಿದೆ ಅಂದ್ರೆ ಬಾರು ಗಂಧಾರ ದೇಶ, ಗಂಧಾರ ದೇಶದಲ್ಲಿ ಸಿಂಧುಗಳಿಗೆ ತಲೆಯಲ್ಲಿ ತಿರುಗುವುದು ಸಾಧ್ಯ ಇಲ್ಲ. ವೈದಿಕರು ಬಿಡಿ ಅಲ್ಲಿ ಇದ್ದಾರೆ ಎಂಬುದರ ಮಾವೇದಾನೆ ತಲೆಯಲ್ಲಿ ತಿರುಗುವುದು ಸಾಧ್ಯ ಇಲ್ಲ. ಅಲ್ಲಿ ಬುದ್ಧನ ಪ್ರತಿಮೆಯನ್ನೆಲ್ಲ ಪೂಜೆ ಮಾಡಿ ತೆಗೆದರು. ವೇದ ಕಾಲದಲ್ಲಿ ಗಂಧಾರ ದೇಶ ಒಂದು ಭಗವಂತನಿಗೆ ಉಪಮಾನವಾಗಿ ಬಂದಂತಹ ಒಂದು ದೇಶ. ಗಂಧಾರ ದೇಶದಿಂದ ಒಬ್ಬನನ್ನ ಕಂಪನಿ ಕಟ್ಟಿ ಗಂಧಾರೇಭ್ಯ ಯಥಾಸೌಮ್ಯ ಪುರುಷಂ ಗಂಧಾರೇಭ್ಯ ಅಭಿನಂದಾಕ್ಷಂ ಆನೀಯ ತಂ ವಿಸಜ ವಿಜನೆ ಅತಿಜನೆ ತಥೋ ಅತಿಜನೆ ವಿಸೃಜ. ಗಂಧಾರ ದೇಶದಿಂದ ಒಬ್ಬ ಪುರುಷನನ್ನ ಕಟ್ಟಿ ಕಟ್ಟಿ ಕಾರ್ಯಕ್ರಮ ಕೊಡಬಹುದು. ಈಗೊಂದು ಯಾರೋ ಮಾಡಿದ ಅಂತ ಇಟ್ಕೊಂಡು ಗಂಧಾರ ದೇಶದಿಂದ ಕಣ್ಪಟ್ಟಿ ಕಟ್ಟಿ ಕರ್ಕೊಂಡು ಬಂದ. ಅಲ್ಲೆಲ್ಲ ಹಾಗೆ ಅವರು ಗುರುವಾದಿಗಳು ಕಣ್ಪಟ್ಟಿ ಕರ್ಕೊಂಡು ಹೋಗಿ ಮತ್ತೆ ಹೇಳ್ಬಿಡ್ತಾನೆ ಎಲ್ಲಿ ಕರ್ಕೊಂಡು ಹೋಗಿ ಎಲ್ಲಿ ಗೊತ್ತಾಗುತ್ತೆ. ಹಾಗೆ ಗಂಧಾರ ದೇಶದಿಂದ ಒಬ್ಬ ಮನುಷ್ಯನನ್ನ ಅಲ್ಲಿ ಕಣ್ಪಟ್ಟಿ ಕಟ್ಟಿ ಕರ್ಕೊಂಡು ಬಂದು ನಿರ್ಜನ ಮಾತನಾಡಿದ ಬಿಟ್ಟರು. ಮುಂದೆ ಇಲ್ಲ, ಗಂಧಾರ ದೇಶದಲ್ಲಿ ಕಣ್ಪಟ್ಟಿ ಕಟ್ಟಿದ್ದಾನೆ. ಅಲ್ಲಿಂದ ಎಲ್ಲಿ ಬಂದದ್ದು ಈಗ ಎಲ್ಲಿದೆ ಒಂದು ಗೊತ್ತಿಲ್ಲ. ಅವನಿಗೆ ಕಣ್ಪಟ್ಟಿ ಕಟ್ಟಿ ಬಿಟ್ಟಿದ್ದಾನೆ ಒಬ್ಬನ ತಮ್ ತಥೋ ಅತಿ ಜನ. ಅತಿ ಜನ ಅಂದ್ರೆ ತುಂಬಾ ಜನ ಇರುವ ಅಲ್ಲ, ಅಧಿಕದ ಜನ, ಜನರೇ ಇಲ್ಲದ ನಿರ್ಜನವಾದ ಕಾರಣ. ಅಲ್ಲಿ ಕೇಳುವಾದ ಜನರು ಇಲ್ಲ, ಕೂಡಿಲ್ಲ ಅಂತ ಅವನು ನಿರ್ಜನವಾದಂತಹ ಪ್ರದೇಶ ಕಣ್ಪಟ್ಟಿ. ಆವಾಗ ಕಣ್ಪಟ್ಟಿ ತೆಗಿಲಿಕ್ಕೂ ಅರ್ಥ ಇಲ್ಲ ಅವನಿಗೆ, ಎಲ್ಲಿದ್ದೇನೆ ಗೊತ್ತಿಲ್ಲ, ಯಾರನ್ನ ಕೇಳಬೇಕು ಅಂತ ಗೊತ್ತಿಲ್ಲ, ಊರು ಎಲ್ಲಿದೆ ಜನ ಎಲ್ಲಿದೆ ಅಲ್ಲ ಗೊತ್ತಿಲ್ಲ. ಕಣ್ಪಟ್ಟಿ ಕಟ್ಟಿ ಆ ಸ್ಥಿತಿಯಲ್ಲಿ ಇರಬೇಕು. ಇರುವಾಗ ಅವನೇನ್ ಮಾಡ್ತಾನೆ? ಯಥಾ ತತ್ರ ಪ್ರಾಗ್ವಾ ಉದಂಗ್ವಾ ಅಧರಾಂಗ್ವಾ ಪ್ರಾಥಮಾಯ ಪ್ರಾಥಮಾಯ ಮಾಡ. ಅವನೇನ್ ಮಾಡ್ತಾನೆ? ಅವಾಗ ಒಂದ್ ಕಡೆ ಈ ಕಡೆ ತಿರುಗ್ತಾನೆ, ಆ ಕಡೆ ತಿರುಗ್ತಾನೆ, ಮೇಲೆ ನೋಡ್ತಾನೆ, ಕೆಳಗೆ ನೋಡ್ತಾನೆ, ಯಾವ್ದಿಕ್ಕೊಂದು ಗೊತ್ತಿಲ್ಲ ಡೈರೆಕ್ಷನ್. ಪ್ರಾಗ್ವಾ ಉದಂಗ್ವಾ ಅಧರಾಂಗ್ವಾ ಆಚಿರೋ ಈಚಿರೋ ಮೇಲೋ ಕೆಳಗೋ ಏನೋ ಒಂದು ಕಟ್ಟುಪಟ್ಟಿ ಕಟ್ಟಿಕೊಂಡು ಹೋಗ್ತಾನೆ. ಕಿರಿಕ್ತಾನೆ ಏನಂತ ಅಗ್ರಾಧಾಕ್ಷೋ ವಿಸೃಷ್ಟ. ನನ್ನ ಕಣ್ಪಟ್ಟಿ ಕಟ್ಟಿಕೊಂಡು ಇಲ್ಲಿ ಕರ್ಕೊಂಡು ಬಂದರು, ಕಣ್ಪಟ್ಟಿ ಕಟ್ಟಿ ಹಂಗೆ ಬಿಟ್ಟಿದ್ದಾರೆ, ಯಾರಾದ್ರೂ ದಾರಿ ತೋರಿಸಿದ್ದಾನೆ, ಎಲ್ಲಿದ್ದೇನೆ ಗೊತ್ತಿಲ್ಲ ಅಂತ. ಅಗ್ರಾಧಾಕ್ಷ ಕಣ್ಣಿಗೆ ಪಟ್ಟಿ ಕಟ್ಟಿ ಆನೀತ ಕರ್ಕೊಂಡು ಬಂದರು. ಅಗ್ರಾಧಾಕ್ಷ ವಿಸೃಷ್ಟ ಕಣ್ಪಟ್ಟಿ ಕಟ್ಟಿ ಬಿಟ್ಟು ಬಿಟ್ಟಿದ್ದಾರೆ, ನಾನು ಎಲ್ಲಿದ್ದೇನೆ ಗೊತ್ತಿಲ್ಲ, ದಯವಿಟ್ಟು ಯಾರಾದ್ರೂ ದಾರಿ ತೋರಿಸಿ. ಈ ಸ್ಥಿತಿಯಲ್ಲಿ ನಾನು ಎಲ್ಲಿದ್ದೇನೆ, ಎಲ್ಲಿಗೆ ಹೋಗಿದ್ದೇನೆ ಎಂದು ಕಥೆ ಒಂದು ಗೊತ್ತಿಲ್ಲದೆ ಕಣ್ಪಟ್ಟಿ ಕಟ್ಟಿಕೊಂಡು ಓಡಾಡ್ತಾ ಇರುವಾಗ ಕಣ್ಪಟ್ಟಿಯನ್ನು ಬಿಚ್ಚಲಾರದೆ ಒಬ್ಬ ಬರ್ತಾನೆಪ್ಪ, ಯಾರೋ ಒಬ್ಬ ಕದಾರಿಯಲ್ಲಿ ಬರುವವನಿಗೆ ಕೂಗು ಕೇಳುತ್ತೆ. ಒಳ್ಳೆ ಸಜ್ಜನ ಅವನು ಸಸ್ಯ ಯಥಾ ಅಧೀನ ನಮ್ಮ ಪ್ರಪಂಚ ಪ್ರಭು. ಅವನು ಬಂದು ಅವನ ಪಟ್ಟಿ ಕಣ್ಪಟ್ಟಿ ಕಟ್ಟಿದ ಬಟ್ಟೆಯನ್ನು ಬಿಚ್ಚಿ ಪ್ರಪುಚ್ಯ ಪ್ರಭುಯ ಅದನ್ನು ಹೇಳ್ತಾನೆ. ಏತಾಂಶಂ ಗಂಧಾರ ಏತಾಂಶಂ ಅಪ್ಪ ನೋಡು, ಈ ದಿಕ್ಕಿನಲ್ಲಿ ಇದೆ ಗಂಧಾರ. ಸೀದಾ ಹೋಗು, ಹೋಗ್ತಾ ಊರುಗಳು ಸಿಗ್ತಾರೆ, ಆಯಾ ಊರಲ್ಲಿ ಕೇಳ್ಕೊಂಡು ಮುಂದೆ ಹೋಗು. ನೀವು ಒಂದು ಹೋದ ತಕ್ಷಣ ಇದೆ, ಹೋದ ತಕ್ಷಣ ಗಂಧಾರ ಸಿಗೋದಿಲ್ಲ. ಅದು ಇದು ಡೈರೆಕ್ಷನ್ ಇದೆ, ಈ ದಿಕ್ಕಿನಲ್ಲಿ ಹೋಗು. ಈ ದಿಕ್ಕಿನಲ್ಲಿ ಹೋದ್ರೆ ಮುಂದೆ ಊರುಗಳು ಸಿಗ್ತಾರೆ. ಆ ಊರಲ್ಲಿ ಒಂದು ಊರಲ್ಲಿ ಕೇಳಿ, ನಮ್ಗೆ ಗಂಧಾರ ಇಲ್ಲ, ಅಯ್ಯೋ ಗಂಧಾರ ಇಲ್ಲ, ಮುಂದೊಟ್ಟಪ್ಪ ಹೀಗೆ ಹೋಗು. ಈಗ ಒಂದೊಂದು ಊರಿನಲ್ಲಿ ಎಲ್ಲರೂ ಸಿಕ್ಕಿದ ಆಯಾ ಊರಿನಲ್ಲಿ ಗಂಧಾರ ಇಲ್ಲ ಅಂತ ಕೇಳ್ಕೊಂಡು ಕೊನೆ ಗಂಧಾರ ಕೂಡ ಸೇರ್ತೀಯ. ಬಹಳ ದೂರ ಬಂದ್ಬಿಟ್ಟಿದ್ದೀನಿ ಗಂಧಾರದಿಂದ, ಕೇಳ್ಕೊಂಡು ಕೇಳ್ಕೊಂಡು ಹೋಗು. ಮತ್ತು ಈ ಡೈರೆಕ್ಷನ್ ಅಲ್ಲಿ ಹೋಗೋದಕ್ಕೆ ಗಂಧಾರ ಸಿಗುತ್ತೆ. ಕಣ್ಪಟ್ಟಿ ಕಳಿಸಿ ಒಬ್ಬ ದಾರಿ ತೋರಿಸಿದ ಪುಣ್ಯಾತ್ಮ. ಅವನು ಸಹ ಗ್ರಾಮ ಗ್ರಾಮಂ ಗಚ್ಚನ್ ಪಂಡಿತ ಮೇಧಾವಿ ಗಂಧಾರ ಅನ್ನುವ ಸಂಬಂಧಿತ. ಅವನು ಒಂದು ಹಳ್ಳಿಯಿಂದ ಒಂದು ಊರಿಗೆ ಒಂದು ಊರಿಗೆ ಒಂದು ಊರಿಗೆ ಹೋದ, ಅಲ್ಲಿ ಕೇಳಿದ ಮತ್ತೊಂದು ಊರಿಗೆ ಹೋದ, ಅಲ್ಲಿ ಕೇಳಿದ ಇನ್ನೊಂದು ಊರಿಗೆ ಹೋದ. ಹೀಗೆ ಗ್ರಾಮಾತ್ ಗ್ರಾಮಂ ಗಚ್ಚನ್ ಒಂದು ಊರಿಂದ ಇನ್ನೊಂದು ಊರಿಗೆ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ತಾ ಹೋಗ್ತಾ ಆ ಊರಿನಲ್ಲಿ ಕೇಳೋದು ಗಂಧಾರ. ಮುಂದೋಗಪ್ಪ ಇಂಥ ಹಳ್ಳಿ ಸಿಗುತ್ತೆ, ಅಥವಾ ಇಂಥ ಊರು ಸಿಗುತ್ತೆ, ಅಥವಾ ಇಂಥ ನಗರ ಸಿಗುತ್ತೆ, ಅಲ್ಲಿ ಕೇಳೋದು ಇನ್ನೊಂದು. ಹೀಗೆ ಗ್ರಾಮಾತ್ ಗ್ರಾಮಂ ಗಚ್ಚನ್ ಪಂಡಿತ ಮೇಧಾವಿ ಹೀಗೆ ಕೇಳ್ತಾ ಕೇಳ್ತಾ ಕೇಳ್ತಾ ಒಂದೊಂದು ಗ್ರಾಮದಲ್ಲಿ ಒಂದೊಂದು ಕೇಳ್ತಾ ಕೇಳ್ತಾ ಪಂಡಿತ ಜ್ಞಾನ ಬಂತು, ತಿಳುವಳಿಕೆ ಬರೀ ಅನುಭವ ಬಂತು ಮೇಧಾವಿ. ಮಾಡುತ್ತಿದ್ದನು ತನ್ನ ಹುಟ್ಟೂರಾದ ಗಂಧಾರವನ್ನು ಸೇರಿದ. ಇದೆಲ್ಲ ಯಾಕೆ ಈ ಕಥೆ ನಮ್ಮ ಗಂಧಾರನ್ನು ಬಿಟ್ಟು ದೇವ ದೇವಯ್ಯ ಆಚಾರ್ಯವಾದ ಪುರುಷೋ ವೇದ ಹಾಗೆ ಎಂಬ ವೇದಾಂತ ಅಂತಂದ್ರೆ ಏನು ನಿನ್ನನ್ನು ಅವಿದ್ಯೆ ಎನ್ನುವ ಕಲ್ಪತ್ತಿ ಕಟ್ಟಿ ಬಿಟ್ಟಿದ್ದಾರೆ ಇಲ್ಲಿ ಸಂಸಾರದಲ್ಲಿ. ಈ ಕಲ್ಪಟ್ಟಿ ಬಿಚ್ಚಲಿಕ್ಕೆ ನಿನಗೆ ಆಗ್ತಾ ಇಲ್ಲ. ಅಜ್ಞಾನದ ಕಲ್ಪಟ್ಟಿ ಕಟ್ಟಿಕೊಂಡು ಹೋಗಬೇಕಾದ ದಾರಿ ಗಂಧಾರ ಅಂದ್ರೆ ಭಗವಂತ. ಭಗವಂತನನ್ನು ಹೋಗಿ ಸೇರಬೇಕು. ಅವನು ಗಂಧಾರ. ಗಮ್ ಅಂದ್ರೆ ಗಚ್ಚದೀತಿ ಗಮ್, ಚಲಿಸತಕ್ಕಂತಹ ಚಲನಶೀಲವಾಗಿರ್ತಕ್ಕಂತಹ ಜೀವ ಸಮುದಾಯ ಅದನ್ನು ಧಾರಣೆ ಮಾಡತಕ್ಕವ ಗಂಧಾರ. ಎಲ್ಲ ಚಲನಶೀಲವಾದ ಪ್ರಪಂಚವನ್ನ ಅದಕ್ಕೆ ಚಾಲಕ ಶಕ್ತಿಯಾಗಿ ಧಾರಣೆ ಮಾಡಿ ಸಮಸ್ತ ಚೇತನ ನಿಯಾಮಕನಾದ ಭಗವಂತನೇ ಗಂಧಾರ. ಆ ಗಂಧಾರದಿಂದ ಬಂದುಬಿಟ್ಟಿದ್ದಾರೆ, ಭಗವಂತನಿಂದ ದೂರ ಬಂದುಬಿಟ್ಟಿದ್ದಾರೆ. ಅವನು ಕಟ್ಪಟ್ಟಿ ಕಟ್ಟಿಕೊಂಡು ಮತ್ತು ಮತ್ತು ದೂರ ಹೋಗ್ತಾ ಇದ್ದಾರೆ, ಭಗವಂತನಿಂದ ಬಹಳ ದೂರ ಬಂದುಬಿಟ್ಟಿದ್ದಾರೆ. ನೀವು ಮತ್ತೆ ಭಗವಂತನನ್ನ ಮಾಡಬೇಕು. ಅದಕ್ಕೆ ನನ್ನ ಕಟ್ಪಟ್ಟಿ ಬಿಚ್ಚರಿ, ನನ್ನ ಗಂಧಾರಕ್ಕೆ ಹೋಗಬೇಕು ಅಂತ ಹೋಗಿದಾಗ ಯಾರೋ ಒಬ್ಬರು ಗುರುಗಳು ಉದ್ಧಾರಕರಾದ ಗುರುಗಳು ಬಂದು ಕಟ್ಪಟ್ಟಿ ಬಿಚ್ಚಿದ್ರು. ಆದರೆ ಯಾವ ಗುರುಗಳು ಕೂಡ ದೇವರನ್ನ ಕರ್ಕೊಂಡು ನೋಡಿದ ದೇವರನ್ನು ಬ್ರಹ್ಮಾದಿ ದೇವತೆಗಳು ಕೂಡ ಭಗವಂತನ ಕರ್ಕೊಂಡು ನೋಡು ದೇವರನ್ನು ಭಾಗ ತೆಗೆದುಕೊಂಡು ದರ್ಶನ ಮಾಡುವಂತ ದೇವಸ್ಥಾನದ ಗರ್ಭೂಡಿ ಭಾಗವತನ್ನು ತೋರಿಸ್ಕೊಂಡು ದೇವರನ್ನು ತೋರಿಸಲು ಆಗುವುದಿಲ್ಲ. ಯಾವ ದೇವತೆಗಳು ಬ್ರಹ್ಮಾದಿ ದೇವತೆಗಳು ಕೂಡ ಭಗವಂತನನ್ನು ನೇರ ಕರ್ಕೊಂಡು ಭೇಟಿ ಮಾಡಿಸುವುದಿಲ್ಲ. ಅದೇ ರೀತಿ ಯಾರು ಭಗವಂತನ ತೋರಿಸುತ್ತೆ ಮತ್ತೆ ಏನ್ ಮಾಡ್ತಾರೆ ಯಾರೇ ಗುರುಗಳು ಸ್ವರೂಪೋದ್ಧಾರಕರಾದ ಗುರುಗಳು ದೇವರನ್ನು ತೋರಿಸುವುದಿಲ್ಲ ಮತ್ತೆ ದೇವರ ಕಡೆಗೆ ಹೋಗುವ ದಾರಿ ತೋರಿಸ್ತಾರೆ ಅಷ್ಟೇ. ವೇದಾಂತ ಶಬ್ದ ಅಂತ ಅದೇ ಈ ದಾರಿಯಲ್ಲಿ ಹೋಗಪ್ಪ, ಈ ದಾರಿಯಲ್ಲಿ ಸಾಧನೆ ಮಾಡು, ಹೋಗುವುದು ನಾನೇ ಹೋಗಬೇಕು. ಅವ್ರು ಕರ್ಕೊಂಡು ಹೋಗೋದಿಲ್ಲ, ಅವ್ರು ಬರೇ ದಾರಿ ತೋರಿಸ್ತಾರೆ. ಗುರುಗಳು ನಾನು ಹೇಳುದು ರಸ್ತೆಗಳ ಅಡಿಯಲ್ಲೆಲ್ಲ ಸೈನ್ ಬೋರ್ಡ್ ಹಾಕಿರ್ತಾರೆ. ಅದು ಓದಿದ ಊರಿಗೆ ಇಲ್ಲಿ ಕರ್ನೂರಿಗೆ ಆ ಕರ್ನೂರಿಗೆ ಬೋರ್ಡ್ ಹಾಕಿರ್ತಾರೆ. ಕರ್ಕೊಂಡು ಹೋಗಿ ಕೂತ್ಕೊಂಡ್ರೆ ಕರ್ನೂಲ್ ಹೋಗುತ್ತೆ ಹಾಗೆ ಕರ್ನೂಲ್ ಏನ್ ಗೋಲ್ ಉಂಟು ಅದ್ರ ಗುರು ಹಾಗೆ ಅದನ್ನ ನೋಡ್ಕೊಂಡು ಹೋಗ್ಬೇಕು. ನಾವು ಕರ್ನೂಲ್ಗೆ ಹಾಕಿದ್ದಾರೆ, ಅದ್ರ ಮೇಲೆ ಕೂತ್ಕೊಂಡ್ರೆ ಕೂತ್ಕೊಂಡ್ರೆ ಅಲ್ಲೇ ಕೋಟಿ ಹಾಗೆ ಹೋಗುವಾಗ ಕರ್ನೂಲ್ ಹೋಗೋದಿಲ್ಲ. ಕಂಪದ ಮೇಲೆ ನಾವು ಶಾಖ ಬರ್ತಿದ್ದೆ ಕರ್ನೂಲಿಗೆ ಆ ದಾರಿಯಲ್ಲಿ ಹೋಗು ಅಂತ ಹೇಳುತ್ತೆ. ಒಂದು ಇದ್ರ ಕೂತ್ಕೊಳ್ಳ ಗುರು ಏನ್ ಮಾಡ್ತಾರೆ, ಇಂಥ ಜಾಗಕ್ಕೆ ಹೋಗುವುದಕ್ಕೆ ಇದು ದಾರಿ ಅಷ್ಟೇ. ಭಗವಂತನ ಕಡೆ ಹೋಗ್ಬೇಕಾದ್ರೆ ಹೀಗೆ ಹೋಗು, ಹೀಗೆ ಸಾಧನೆ ಮಾಡು, ಈ ದಾರಿಯನ್ನು ಉಪಾಸನೆ ಕೊಟ್ಟರು ಅಷ್ಟೇ. ಅವರು ಕರ್ಕೊಂಡು ಹೋಗುದಿಲ್ಲ. ಆಮೇಲೆ ಹೋಗ್ತಾ ಹೋಗ್ತಾ ಉಪಾಸಕರು ಸಹ ಉಪಾಸಕರಿರ್ತಾರೆ, ಅವ್ರ ಹತ್ರ ಒಂದೊಂದೇ ಕೇಳಿಕೊಂಡು ಒಂದೊಂದೇ ಹೆಜ್ಜೆ ಹೆಜ್ಜೆ ಕೇಳಿಕೊಂಡು ನೀವು ಹ್ಯಾಕ್ ಮಾಡಿದ್ರಿ, ನೀವ್ ಹ್ಯಾಕ್ ಮಾಡಿದ್ರಿ, ನೀವು ಉಪಾಸನೆ ಹ್ಯಾಕ್ ಮಾಡಿದ್ರಿ, ನೀವು ಉಪಾಸನೆ ಹ್ಯಾಕ್ ಮಾಡಿದ್ರಿ ಕೇಳಿಕೊಂಡು ತಿಳ್ಕೊಂಡು ಬೆಳೀತಾ ಬೆಳೀತಾ ಬೆಳೀತಾ ಹೀಗೆ ಎಲ್ಲ ಸಾಧನೆ ಕೊನೆಯ ಹಂತದಲ್ಲಿ ಗಂಧಾರ ದೇಶ ಸಿಗುತ್ತೆ ಅಂದ್ರೆ ಭಗವಂತ ಸಿಗುತ್ತಾರೆ, ಮೋಕ್ಷ ಸಿಗುತ್ತೆ. ಗಂಧಾರವನ್ನ ಭಗವಂತನಿಗೆ ಮೋಕ್ಷಕ್ಕೆ ಹೋಲಿಸಿ ಹೇಳಿದ್ದಾರೆ ಪುರುಷೋತ್ತ. ಇವತ್ತು ಅದು ತಮಸ್ಸಿನ ಆಧಾರವಿದೆ ಮೋಕ್ಷ ತಮಸ್ಸು ಗಂಧಾರ. ಅದರಿಂದ ಗಂಧಾರ ಏವಮೇವ ಹಿತ ಆಚಾರ್ಯವಾದ ಪುರುಷೋ ವೇದ. ಆಚಾರ್ಯ ಯಾರು ತನ್ನ ನಡೆಯಿಂದಲೇ ಹೇಗೆ ಅಧ್ಯಾತ್ಮದಲ್ಲಿ ಸಾಧನೆ ಮಾಡಬೇಕು ಅನ್ನೋದನ್ನ ನಡೆದು ತೋರಿಸುತ್ತಾನೋ ಅವನು ಆಚಾರ್ಯ. ಅಂದರೆ ನಿನಗೆ ಮಾರ್ಗದರ್ಶನ ಮಾಡತಕ್ಕಂತಹ ಗುರುವಿನಿಂದಲೇ ಭಗವಂತನ ಅರಿವು ಹೊರತು ಇಲ್ಲದೇ ಕಟ್ಪಟ್ಟಿ ತೆಗೆಯೋರೇ ಇಲ್ಲ. ನಾನು ಬಿಚ್ಚಿಕೊಂಡು ಕಟ್ಪಟ್ಟಿ ಅಂದ್ರೆ ಕಟ್ಪಟ್ಟಿ ಮತ್ತು ಅದು ಏನಾಗುತ್ತೆ ಕುಡಿಕೆ ಸಿಗದೆ ಇದ್ರೆ ಅದು ಎರಡು ಮತ್ತೆ ಟೈಟ್ ಆಗೋದು. ಈ ಕಟ್ಟಿದ್ದು ಸರಿಯಾಗಿ ಸಿಕ್ಕಿದ್ರೆ ಬಿಚ್ಚಿಕೊಳ್ಳುತ್ತೆ, ಅದು ಎಲ್ಲೋ ಒಂದು ಎರಡು ಮತ್ತೊಂದಿನ ಮತ್ತಷ್ಟು ಟೈಟ್ ಆಗುದು, ಮತ್ತೆ ಕಂಪನಿ ಸೇರಿಕೊಂಡು ತೆಗಿಲಿಕ್ಕೆ ಬರೋದಿಲ್ಲ. ಹಾಗೆ ನಾವೇ ಕುಡಿಕೆ ಬಿಚ್ಚಿದ ಕೈ ಹಾಕಿ ಎಳೆದು ಮತ್ತಷ್ಟು ಟೈಟ್ ಆಗಿಬಿಟ್ಟಿದೆ. ಕಡೆಗೆ ಕುಡಿಕೆ ಬಿಚ್ಚಲಿಕ್ಕೆ ಗೊತ್ತಿದ್ದಂತ ಗುರುಗಳು ಬಂದು ಎರಡು ಬಿಚ್ಚಿದ್ರು ಸದಾಂತರ ಕೈ ಹಾಕಿದ ತಕ್ಷಣ ಬಂದ ತಕ್ಷಣ ಕಣ್ಣು ಹೇಳಿದ್ರೆ ಅಪೂರ್ವ ಪ್ರಪಂಚ ಈ ದಾರಿ ಹೋಗುತ್ತ. ಹೀಗೆ ಆಚಾರ್ಯವಾದ ಪುರುಷೋ ವೇದ ಮುಕುಂದ ಭಕ್ತಿ ಗುರುಮಂತಿ ಜಾಯಿ ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರು ತಸ್ಯೈತೇ ಕಥಿತಾಚ್ಯರ್ಥ ಪ್ರಕಾಶಿಸುತ್ತೆ ಮಹಾತ್ಮನ ವೇದದಲ್ಲಿ ಇದನ್ನು ಸ್ಪಷ್ಟವಾಗಿರ್ತಾರೆ. ಶ್ವೇತಾಶ್ವತ್ರೋಪನಿಷತ್ ಯಸ್ಯ ದೇವೇ ಪರಾಭಕ್ತಿ ಭಗವಂತನಿಗೆ ಪರಮ ಭಕ್ತಿ ಇರಬೇಕು. ಭಗವಂತನಲ್ಲಿ ಪರಮ ಭಕ್ತಿ ಇದ್ದರೆ ಸಾಧನ ಭಗವಂತನ ಕಡೆಗೆ ನಮ್ಮನ್ನು ಕೊಂಡೊಯ್ಯತಕ್ಕಂಥ ಗುರುಗಳಲ್ಲಿಯೂ ಪರಮ ಭಕ್ತಿ ಇರಬೇಕು. ಮಾತಾಡಿ ತೋರಿಸುವರು ಅವರ ಹತ್ರ ನಾವು ಭಕ್ತಿ ಮಾಡದೇ ಇದ್ರೆ ಅವರ ಮೇಲೆ ಹಾಕೊಂಡ್ರೆ ಕಣ್ಪಟ್ಟಿ ಬಿಚ್ಚೋರೇ ಇಲ್ಲ. ಕಣ್ಪಟ್ಟಿ ಕಟ್ಟಿಕೊಂಡು ನಾವು ಹೋಗ್ತೇವೆ, ನಾನು ತಡವರ್ಸ್ಕೊಂಡು ಹೋಗ್ತೇವೆ ಎಲ್ಲ ಹೋಗಿ ಆಡ್ಬಿಡ್ತೇವೆ. ಕಣ್ಪಟ್ಟಿ ಬಿಚ್ಚೋರೇ ಇಲ್ಲ. ಅದರಿಂದ ಭಗವಂತನಲ್ಲಿ ಹೇಗೆ ನೀನು ಜ್ಞಾನ ಸಂಪಾದನೆಗೋಸ್ಕರ ಭಕ್ತಿ ಮಾಡಬೇಕು, ಹಾಗೆ ಜ್ಞಾನಿಗಳಲ್ಲಿಯೂ ಭಕ್ತಿ ಮಾಡು, ಗುರುಗಳಲ್ಲಿ ಭಕ್ತಿ ಮಾಡ್ತೀವಿ. ಇಲ್ಲದೇ ಇದ್ರೆ ನಿನ್ನ ಕಣ್ಪಟ್ಟಿ ಹೋಗುವುದೇ ಇಲ್ಲ. ಯಾರು ಗುರುಗಳಲ್ಲಿ ಭಕ್ತಿ ಮಾಡ್ತಾರೆ ಅವರಿಗೆ ಭಗವಂತ ತಡೀತಾರೆ. ಗುರುಗಳು ಹೇಳದೇ ಇದ್ರು ಎಲ್ಲಿದ್ದ ಅಂತೆ. ಅನುಗ್ರಹ ಇಲ್ಲದೆ ಇದ್ರೆ ಹೇಳಿದ್ದು ಅರ್ಥ. ಭಗವಂತನ ಕಡೆಗೆ ನಮ್ಮನ್ನು ಕರೆದುಕೊಂಡು ಹೋಗುವ, ಭಗವಂತ ಇರುವ ದಿಕ್ಕನ್ನು ತೋರಿಸುವ, ನಮ್ಮ ಕಟ್ಟಿಯನ್ನು ಬಿಚ್ಚಿ ನಮ್ಮನ್ನು ಬೆಳಕಿನ ದಾರಿಯಲ್ಲಿ ಸಾಗಿಸುವ ಗುರು ಒಬ್ಬ ಬೇಕು. ಗುರುವಿನ ಮಾರ್ಗದರ್ಶನದಿಂದ ಭಗವಂತ ಸಾಕ್ಷಾತ್ಕಾರ. ಎಷ್ಟು ಸುಂದರವಾದ ದೃಷ್ಟಾಂತ. ಗುರು ಒಬ್ಬನೇ ಅಲ್ಲ, ಮತ್ತೆ ದಾರಿಯಲ್ಲಿ ಹೋಗುವ ಎಲ್ಲ ಸಾಧಕರು ಗ್ರಾಮದಿಂದ ಗ್ರಾಮಕ್ಕೆ ಒಬ್ಬೊಬ್ಬ ಸಾಧಕರ ಹತ್ರ ಹೋಗಿ ಅವರನ್ನು ಸೇರಿಕೊಂಡು ಅವರ ಜೊತೆಗೆ ಸಾಧನೆ ಮಾಡಿ ಬೆಳೆದು ಬೆಳೆದು ಹೇಗೆ ಗಮ್ಯವಾದಂತಹ ತಾನು ಹೋಗಿ ಸೇರಿಬೇಕಾದಂತಹ ತಾಣ ಎಲ್ಲಿಂದ ಬಂದಿದ್ದಾನೋ ಅಲ್ಲಿ ಹೋಗಿ ಸೇರಿದ ಭಗವಂತನಲ್ಲಿ ಹೋಗಿ ಸೇರಿದ ಗಂಧಾರ ಗಂಧಾರ ಏವಂತ ಆಚಾರ್ಯವಾಗಿ ಹೌದು. ಇವಾಗ ಕಣ್ಪಟ್ಟಿ ತೆಗೆದ ಮೇಲೆ ಗಂಧಾರ ದೇಶಕ್ಕೆ ಹೋಗಬೇಕಾಗಿದ್ದು ಸುಮಾರು ಸಮಯದಾಗಿದೆ. ಗ್ರಾಮದ ಗ್ರಾಮ ಎಲ್ಲರೂ ಒಂದು ಸಿಕ್ಕು ಅವರನ್ನು ಕೇಳಿಕೊಂಡ ಗಂಧಾರಕ್ಕೆ ಈಗ ಹೋಗಿ ಒಬ್ಬರು ಈಗ ಹೋಗಿದ್ದಾರೆ ಅಲ್ಲಿ ಮತ್ತೆ 25 ಜನ 25 ಜನ ತೋರಿಸಿರ್ತಾರೆ. ಅದು ಮಜೀತಿ ದಾರಿ ಕರೆಕ್ಟ್ ದಾರಿ ತೋರಿಸಿದ್ರು ಗುರುಗಳು. ಅದರ ಮಧ್ಯದಲ್ಲಿ ಇರ್ತಾರೆ ಮಧ್ಯವರ್ತಿಗಳು ಕ್ರಿಯೇಟರ್ ಅವರು ಹಿಂದೂ ಇರ್ತಾರೆ. ಕೆಲವರು ಕೆಲವರು ಬೇಕು ಅಂತ ರಿಸೀವ್ ಮಾಡೋದು, ಕೆಲವರು ಹೋಗ್ರಿ ಒಂದು ವಾಪಸ್ ಬರ್ತಾನೆ ಅಂತ ನಾವು ಹೋಗ್ತೇನೆ. ದಾರಿ ಬ್ಯಾರಿ ಡೈರೆಕ್ಷನ್ ತೋರಿಸ್ಕೊಡೋದು. ಆದರೆ ತಮ್ಮ ಗೊತ್ತಿದ್ರೆ ಅಜ್ಞಾನದಿಂದ ತಾವು ಮಾಡಿದ ತಪ್ಪು ಸಾಧನೆ ಇನ್ನೊಬ್ಬರಿಗೆ ಹೇಳೋದು. ಹೀಗೆ ಮತ್ತೆ ಮತ್ತೆ ಮತ್ತೆ ಅಲ್ಲಿ ದಾರಿ ತಪ್ಪಿ ತಪ್ಪಿ ಗಂಧಾರಕ್ಕೆ ರಿವರ್ಸ್ ಹೋಗಿ ಹೀಗೆ ಹೀಗೆ ಹೋಗಿ ಅಲ್ಲಿ ಗಂಧಾರವನ್ನು ಸೇರುವಂತ ಮಾಡಿದ್ರು ಸಾಕು. ಎಷ್ಟೋ ಸಮಯ ಹೋಗ್ಲಿಕ್ಕೆ ಸುಲಭ ಆಯ್ತು. ಕಟ್ಪಟ್ಟಿ ತೆಗೆದಂತೆ ಹೋಗುವ ಸಾಧ್ಯ ಆಯ್ತು. ಆದ್ರೆ ಕಟ್ಪಟ್ಟಿ ತೆಗೆದ ಕೂಡ ಹೋಗ್ಲಿಕ್ಕೆ ಆಗ್ಲಿಲ್ಲ. ಕೇಳಿ ಕೇಳಿ ಕೇಳಿ ಒಬ್ರು ಸರಿ ಹೇಳುವ ಒಬ್ರು ಒಂದೊಂದರ ಹೇಳಿದಾಗ ಆಗ್ಲಿ ಹತ್ರ ಕೇಳಿ ಸ್ವಾಮಿ ಅವ್ರು ಆ ರಸ್ತೆಯಲ್ಲಿ ಇರ್ತಾರೆ ಇವ್ರು ಈ ರಸ್ತೆ ಇರ್ತಾರೆ ನಿಜವಾದ ಆದಾಗ ಯಾವ ರಸ್ತೆ ಹೋಗ್ಬೇಕು ಆ ರಸ್ತೆ ಹೋದ್ರೆ ಹೋಗುತ್ತೆ ಈ ರಸ್ತೆ ಅವ್ರು ಹೋಗುತ್ತೆ ಅಂದ್ರೆ ಅವರು ಅದಪ್ಪ ಯಾವ ಹತ್ರ ಹೇಳ್ತೀವಿ ಅಂತ ಬರುತ್ತೆ ಹತ್ರ ದಾರಿ ದಾರಿ ಯಾವ ಗುರು ದಾರಿ ಯಾವ ಯಾವ ಸತ್ಯ ದಾರಿಯಲ್ಲಿ ಹೋಗುತ್ತೆ ಊರು ಹೋದ್ರೆ ಯಾರ ಊರು ಅಂತ ಹೇಳ್ಬಿಟ್ರೆ ಅಲ್ಲಿ ಹೋಗಿ ಸುಮಾರು ಊರು ಹೋಗಿ ಬಂದು ಹೇಳಿದೆ ಅಯ್ಯೋ ಈ ದಾರಿ ಯಾಕೆ ಯಾರು ಹೇಳಿರ್ತಾರೆ ಅವ್ರಿಗೆ ಹೋಗಿ ಇವರು ಕೂಲು ಮಾಡಲಿಲ್ಲ ಅಂತ. ಹೀಗೆ ಯಾರೋ ಕೂಲು ಮಾಡ್ತಾರೆ, ಯಾರೋ ಅಜ್ಞಾನಿ ಮಾಡ್ತಾರೆ, ಯಾರೋ ಸುಮ್ಮನೆ ತಮ್ಮ ಭಯಾನಿಗೆ ಸರಿ ಮಾಡಿಕೊಂಡು ಸರಿಯಾದ ದಾರಿ ತಿಳ್ಕೊಂಡು ಗಂಧಾರ ಬ್ರಹ್ಮದೇವರಿಗೆ ಅಪರೋಕ್ಷ ಜ್ಞಾನ ಆದ ಮೇಲೆ